ಈಗ ತೆಂಗು ಮತ್ತೆ ಅಡಿಕೆಯಲ್ಲಿ ವಿಶೇಷವಾಗಿ, ಈಗ ಅಡಿಕೆಯಲ್ಲಿ ಆದ್ರೆ ನೀವು ಬೀಜ ಸೆಲೆಕ್ಷನ್ ಮಾಡುವಾಗ ಅದರ ವೆಯ್ಟ್ ತಳಿ ಯಾವುದೇ ಇರಬಹುದು, ಸಾಧಾರಣ ಒಂದು 35 ಗ್ರಾಮ್ನಷ್ಟು ಅವರೇಜ್ ವೆಯ್ಟ್ ಇರಬೇಕು. ಅದು ಹೆಚ್ಚಿದ್ರು ಒಳ್ಳೇದಲ್ಲ, ಕಡಿಮೆ ಇದ್ರು ಒಳ್ಳೇದಲ್ಲ. ಯಾಕಂದ್ರೆ ಒಳಗಡೆ ಇರತಕ್ಕಂತ ತಿರುಳು ಮತ್ತೆ ಏನ್ ಎಂಬ್ರಿಯೋ ಏನಿದೆ ಅದರ ಗಾತ್ರ ಸರಿಯಾಗಿರ್ತದೆ ಅಂತೇಳಿ ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಗೊತ್ತಾಗಿರ್ತಕ್ಕಂಥ ವಿಚಾರಗಳು. ತೆಂಗಲ್ಲು ಅಷ್ಟೇ, ತೆಂಗಲ್ಲು ಈಗ ಬೇರೆ ಬೇರೆ ತಳಿಗಳಲ್ಲಿ ಸೈಜ್ ಬೇರೆ ಬೇರೆ ಆಗ್ತದೆ. ಆದರೆ ಆ ಸೈಜ್ ಏನೇ ಇದ್ರು ಕೂಡ ಆ ತಳಿಗೆ ತಕ್ಕಂತೆ, ಈಗ ಸಪೋಸ್ ನಮಗೆ ಲೋಕಲ್ ವೆಸ್ಟ್ ಕೋಸ್ಟಲ್ ಅಂತ ನಾವು ತಗೊಳ್ಳುವಾಗ, ಜನರಲ್ ಆಗಿ ಸಾಮಾನ್ಯ ರೈತರ ಎಲ್ಲರೂ ಅದನ್ನ ಬೆಳೀತಾರೆ. ವೆಸ್ಟ್ ಕೋಸ್ಟಲ್ ಅನ್ನ ಬೆಳೆಯುವಾಗ ಆ ಬೀಜವನ್ನ ಸೆಲೆಕ್ಷನ್ ಅಂದ್ರೆ ಒಳ್ಳೆ ಶೇಪ್ ಅಲ್ಲಿ ಇರಬೇಕು, ಮತ್ತೆ ಯಾವುದೇ ರೋಗ ಕೀಟಬಾಧೆಯಿಂದ ಎಫೆಕ್ಟ್ ಆಗಿರಬಾರ್ದು. ಶೇಪ್ ಕೂಡ ಅದರ ಏನು ನಾರ್ಮಲ್ ಶೇಪ್ ಇದೆ, ರೌಂಡ್ ಶೇಪ್ ಮತ್ತೆ ಮೀಡಿಯಂ ಸೈಜ್ಡ್. ಅದರಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಎಲ್ಲ ಉದುರು ಹೋಗಿದ್ರೆ ಸೈಜ್ ವೇರಿಯೇಷನ್ ಇರ್ತದೆ, ಆ ಸೈಜ್ಗಳನ್ನ ನಾವು ಅವಾಯ್ಡ್ ಮಾಡಿ ಒಳ್ಳೆಯ ಬೀಜಗಳನ್ನ ಸೆಲೆಕ್ಷನ್ ಮಾಡಿ ಅದನ್ನ ನೀರು ಅದರ ಯಾವುದೇ ನೀರು ತೆಂಗಿನ ನೀರು ಆರಕ್ ಮೊದಲೇ ನಾವು ಭೂಮಿಗೆ ಅದನ್ನ ಹಾಕ್ಬೇಕು, ಸಸಿ ಮಡಿಗೆ ಹಾಕ್ಬೇಕು. ಈಗ ವರ್ಷದಲ್ಲಿ ತೆಂಗಿನಲ್ಲಿ ಆದ್ರೆ ವರ್ಷ ಪೂರ್ತಿ ತೆಂಗಿನಕಾಯಿ ಬಿಡ್ತಾ ಇರ್ತದೆ, ಅಡಿಕೆಯಲ್ಲಿ ಆದ್ರೆ ಒಂದು 3-4 ತಿಂಗಳು ಮಾತ್ರ ಅಡಿಕೆ ಕೊನೆ ಸಿಗುವಂತಹದ್ದು. ಈ ಒಂದು ಹಂತದಲ್ಲಿ ಇದರ ಆಯ್ಕೆಯನ್ನು ಹೇಗೆ ಮಾಡಬೇಕು, ಯಾವ ಕೊಯ್ಲನ್ನು ನಾವು ಉಪಯೋಗಿಸಬೇಕು ಅಂತ ನೋಡಿ. ಅಡಿಕೆಯಲ್ಲಿ ಸಾಧಾರಣ ನವೆಂಬರ್ನಿಂದ ಕೊಯ್ಲು ಶುರು ಆಗ್ತದೆ, ನವೆಂಬರಿಂದ ಅದರ ಅಪ್ ಟು ಫೆಬ್ರವರಿ ಮಾರ್ಚ್ ತನಕನೂ ಕೂಡ ಅದರ ಬೀಜವನ್ನ ಸೆಲೆಕ್ಷನ್ ಮಾಡಬಹುದು. ಕೆಲವೊಮ್ಮೆ ಈಗ ಹಳೆ ಪದ್ಧತಿಯಲ್ಲಿ ಬೇರೆ ಬೇರೆ ತರ ಅಂತ ಹೇಳ್ತಾರೆ, ಅದಕ್ಕೆ ಯಾಕಂದ್ರೆ ನಡು ಕೊಯ್ಲು ಅಂದ್ರೆ ಈ ಕ್ರಾಸ್ ಪಾಲಿನೇಷನ್ ಎಫೆಕ್ಟ್ ಗೆ ಬೇಕಾಗಿ ಅದನ್ನ ರೈತರು ಅವರದೇ ಆದ ಯೋಜನೆಗಳಲ್ಲಿ ಯೋಜನೆಯನ್ನು ಹಾಕೊಂಡಿದ್ರು. ಆದ್ರೆ ವೈಜ್ಞಾನಿಕವಾಗಿ ನೋಡುವಾಗ ಈಗ ನಮ್ಮ ಕಿಡು ಸಂಸ್ಥೆಯ ಏನು ತೋಟಗಳಿದ್ದಾವೋ ಅವು ಹತ್ತಿರದಲ್ಲಿ ಯಾವುದೇ ತೋಟಗಳು ಇಲ್ಲ, ಹಾಗೆ ಕ್ರಾಸ್ ಪಾಲಿನೇಷನ್ ಅನ್ನೋ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಯಾವುದೇ ತಿಂಗಳದ್ದು ನೀವು ಪ್ರತಿ ತಿಂಗಳದ್ದು ಬೀಜಗಳನ್ನ ತಗೊಳ್ಲಿಕ್ಕೆ ಆಗ್ತದೆ. ಈಗ ಮಿನಿಮಮ್ ಒಂದು 10 ವರ್ಷ ಆಗಿರ್ತಕ್ಕಂತ ಗಿಡಗಳಿಂದ ನವೆಂಬರಿಂದ ಹಿಡಿದು ಅಪ್ ಟು ಮಾರ್ಚ್ ತನಕನು ಬೀಜಗಳನ್ನ ಸೆಲೆಕ್ಷನ್ ಮಾಡ್ಕೋಬಹುದು. ತೆಂಗಿನ ಬೆಳೆಯಲ್ಲೂ ಅಷ್ಟೇ, ತೆಂಗಿನ ಬೆಳೆಯಲ್ಲಿ ಏನಾಗುತ್ತೆ ಪ್ರತಿ ತಿಂಗಳು ಕೂಡ ಒಂದು ಗೊನೆ ನಮಗೆ ಸಿಗುವ ಕಾರಣ ಅದರಲ್ಲಿ ನಮಗೆ ಎಷ್ಟು ಕಾಯಿ ಬೇಕಾಗ್ತದೆ, ಎಷ್ಟು ಬೀಜ ಬೇಕಾಗತ್ತೆ, ಅದನ್ನ ಒಳ್ಳೆದಿರ್ತಕ್ಕಂತ ಸೆಲೆಕ್ಷನ್ ಮಾಡಿಕೊಂಡು ಬಾಕಿದನ್ನ ಪದಾರ್ಥಕ್ಕೆ ಅಥವಾ ಬೇರೆ ಉಪಯೋಗಗಳಿಗೆ ಉಪಯೋಗ ಮಾಡ್ಕೋಬಹುದು. ವರ್ಷದ ಯಾವ ಗೊನೆ ಕೂಡ ಆಗ್ಬಹುದು. ಈಗ ಒಂದು ಗೊನೆಯಲ್ಲಿ ಈಗ ಅಡಿಕೆಯಲ್ಲಿ ಆದ್ರೆ ಒಂದು 100 ಮೇಲೆ ಅಡಿಕೆ ಇರ್ತದೆ ಅಂತ ಇಟ್ಕೊಳ್ಳಿ, ಅವಾಗ ಎಲ್ಲ ಅಡಿಕೆಯನ್ನು ಕೂಡ ಆಯ್ಕೆ ಮಾಡ್ಕೊಳ್ಬೇಕು ಅಥವಾ ಸೆಲೆಕ್ಷನ್ ಅಂತ ಇದೆಯಾ ಅದರಲ್ಲಿ? ಹೌದು, ಸೆಲೆಕ್ಷನ್ ಅಂತ ಇದೆ. ಎಲ್ಲ ಅಡಿಕೆಯನ್ನು ಆಯ್ಕೆ ಮಾಡ್ಲಿಕ್ಕೆ ಆಗಲ್ಲ, ಒಂದು ಗೊನೆ ಇದ್ದಾಗ ಎಲ್ಲವೂ ಕೂಡ ಒಂದೇ ತರ ಇರೋದಿಲ್ಲ. 100ರಲ್ಲಿ ಈಗ ಒಂದು 30-40 ಸಿಗ್ಬಹುದು ಅಷ್ಟೇ ಬೀಜಕ್ಕಾಗಿ, ಬಾಕಿದೆಲ್ಲ ಸೈಜ್ ವ್ಯತ್ಯಾಸ, ಬೇರೆ ಏನಾದ್ರೂ ಒಂದು ಎಫೆಕ್ಟ್ ಇರ್ತದೆ ಅಥವಾ ಸಣ್ಣದಿರ್ತದೆ ಅಥವಾ ತುಂಬಾ ದೊಡ್ಡದಿರ್ತದೆ. ಹಾಗೆ ಒಂದು 30-40% ನಿಮಗೆ ಬೀಜ ಆಗಿ ಸೆಲೆಕ್ಷನ್ ಮಾಡ್ಲಿಕ್ಕೆ ಸಿಗ್ತದೆ. ಬಿತ್ತನೆ ಬೀಜದ ಗುಣಮಟ್ಟ ಹೇಗಿರಬೇಕು, ಅದನ್ನ ಕತ್ತರಿಸಿ ಏನಾದ್ರೂ ನೋಡ್ಬೇಕಾಗ್ತದ ಅಥವಾ ಅದರ ಆಯ್ಕೆ ಎಲ್ಲ ಹೇಗೆ? ಅಲ್ಲ, ಕತ್ತರಿಸಿ ನೋಡೋ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಅದೇ ಬೈ ಪ್ರಾಕ್ಟೀಸ್ ಬೈ ಎಕ್ಸ್ಪೀರಿಯನ್ಸ್ ಬೀಜವನ್ನು ನೋಡಿದಾಗಲೇ ಅಂದಾಜಾಗ್ತದೆ. ಸಂಪೂರ್ಣವಾಗಿ ಬೆಳೆದಿರಬೇಕು, ಈಗ ಅಡಿಕೆ ಆಗುವಾಗ ಸಂಪೂರ್ಣವಾಗಿ ಬೆಳೆದಿದ್ರೆ ಅದರ ಬಣ್ಣದಲ್ಲಿ ಗೊತ್ತಾಗ್ತದೆ. ಮತ್ತೆ ಅದರ ವೆಯ್ಟ್ ಅಂದ್ರೆ ಕೈಯಲ್ಲಿ ಮುಟ್ಟಿ ಎತ್ತಿ ನೋಡುವಾಗ ಅದರ ತೂಕ ಏನಿದೆ, ಒಂದು 35 ಗ್ರಾಮ್ನಷ್ಟು ಇದ್ದಾಗ ಅದು ಆ ಬೀಜ ಸೂಕ್ತವಾಗಿದೆ, ಎಲ್ಲಿ ಬಿತ್ತನೆಗೆ ಸೂಕ್ತವಾಗಿದೆ ಅಂತ ಅರ್ಥ. ಎಲ್ಲದನ್ನು ಕಟ್ ಮಾಡಿ ನೋಡ್ಬೇಕಾಗಿಲ್ಲ, ಅಂತ ಕೆಲವು ಸಂದರ್ಭಗಳಲ್ಲಿ ಡೌಟ್ ಬಂದಾಗ ಒಂದು ಬೀಜವನ್ನ ಕಟ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ ಅದರಲ್ಲಿ ಎಂಬ್ರಿಯೋ ಇದೆಯೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡಬೇಕಷ್ಟೇ, ಬಾಕಿ ವಿಚಾರ ಏನು ಅವಶ್ಯಕತೆ ಬೀಳೋದಿಲ್ಲ. ಆಮೇಲೆ ಈಗ ನರ್ಸರಿ ಬೆಡ್ಡಿನ ಒಂದು ತಯಾರಿ ಬಗ್ಗೆ ಹೇಳಿ. ನರ್ಸರಿ ಬೆಡ್ಡು ಈಗ ಅಡಿಕೆದಾಯ್ತು, ಅಡಿಕೆದ ಬಾದ್ರೆ ನಿಮಗೆ ಕಡೇ ಪಕ್ಷ ಒಂದು 1/2 ಅಡಿ ಹೈಟ್ ಅನ್ನ ಮಣ್ಣಿನ ಬೆಡ್ ಅನ್ನ ರೈಸ್ ಮಾಡಬೇಕು, 1 ಮೀಟರ್ನಷ್ಟು ಅಗಲದಲ್ಲಿ ಬೆಡ್ ಮಾಡ್ಕೋಬೇಕು, ಮತ್ತೆ ಉದ್ದ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಂಡು ಈಗ ಅಡಿಕೆ ನಾವು ಬಿತ್ತನೆ ಮಾಡುವಾಗ ಅದಕ್ಕೆ ಬೆಡ್ಡಿಗೆ 1-2 ಇಂಚಿಗೊಂದು ಕಾಯಿಯನ್ನ ಅಂದ್ರೆ ಬೀಜವನ್ನ ಹಾಕಿ ಅದರ ಮೇಲೆ ಸ್ವಲ್ಪ ಹೊಯ್ಗೆಯನ್ನ ಹಾಕಿ ಮತ್ತೆ ಮಣ್ಣು ಜಸ್ಟ್ ಒಂದು ಲೇಯರ್ ಮುಚ್ಚುವ ಹಾಗೆ ಮುಚ್ಚಿದ್ರೆ ಆಯ್ತು. ಮತ್ತೆ ಸಾಲಿಂದ ಸಾಲಿಗೆ ಒಂದು 5 ಇಂಚು ಗ್ಯಾಪ್ ಬಿಡಬೇಕು. ನಾವು ಎಷ್ಟು ಜಾಸ್ತಿ ಗ್ಯಾಪ್ ಬಿಡ್ತೇವೋ ಅಷ್ಟು ಅನುಕೂಲ ಏನಂದ್ರೆ ಮತ್ತೆ ಗಿಡ ತೆಗೆಯುವಾಗ ಬೇರಿಗೆ ಹೆಚ್ಚು ಪೆಟ್ಟಾಗೋದಿಲ್ಲ, ಗಿಡಗಳು ಬೆಳಿಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ. ಮತ್ತೆ ಅದ್ರ ಮೇಲೆ ಮಲ್ಚಿಂಗ್ ಮಾಡಬೇಕಾಗ್ತದೆ, ಯಾಕಂದ್ರೆ ಬೇರೆ ಕಾಡು ಬೇಗ ಬರದಲ್ಲೇ ಇರೋ ರೀತಿಯಲ್ಲಿ ಅಡಿಕೆ ಸೋಗೆನೆ ಆದಿತ್ತು ಮಲ್ಚಿಂಗ್ ಮಾಡಿದ್ರೆ ಆಗ್ತದೆ. ಅದೇ ತೆಂಗಲ್ಲಿ ಬೆಡ್ ಅನ್ನ ರೈಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ನಾವು ಅದನ್ನ ಕಣಿ ತೆಗೆದು ಕಾಯಿಯನ್ನ ಒಂದು ಬುಡೆ ಅಂದ್ರೆ ಕಾಯಿ ನೋಡುವಾಗ ನಿಮಗೆ ಗೊತ್ತಾಗ್ತದೆ ಒಂದು ಕಡೆಯಲ್ಲಿ ಸ್ವಲ್ಪ ಎರಪ್ಷನ್ ಜಾಸ್ತಿ ಇರ್ತದೆ, ಅದು ಮೇಲ್ಭಾಗಕ್ಕೆ ಬರುವ ಹಾಗೆ ಸ್ವಲ್ಪ ಸ್ಲ್ಯಾಂಟ್ ಆಗಿ ಅದನ್ನ ಇಟ್ಟು ಅಂದ್ರೆ ನೀರು ಕರೆಕ್ಟ್ ಆಗಿ ಆ ಬೇರು ಬಿಟ್ಟ ನಂತರ ನೀರು ಸರಿಯಾದ ರೀತಿಯಲ್ಲಿ ಬೇರಿಗೆ ಸಿಗ್ತಾ ಇರಬೇಕು. ಒಳಗಡೆ ಆಸ್ಟೋರಿಯಂ ಏನು ಬೆಳೀತದೋ ಅದಕ್ಕೆ ಸಂಪೂರ್ಣವಾಗಿ ಗಿಡ ಬೆಳೆಯುವಾಗ ಅದಕ್ಕೆ ಸಂಪೂರ್ಣವಾಗಿ ಆಹಾರ ಸಿಗುವ ರೀತಿಯಲ್ಲಿ ಅದನ್ನು ನಿಲ್ಲಿಸಿ ಅದರಲ್ಲಿ ಮತ್ತೆ ಹೊಯ್ಗೆ ಹಾಕಿ ಮತ್ತೆ ಅದಕ್ಕೆ ಮಲ್ಚಿಂಗ್ ಮಾಡಿ ಬಿಡಬಹುದು. ಅಂದ್ರೆ ತೆಂಗಿನಕಾಯಿಯನ್ನು ಪೂರ್ತಿ ಅಡ್ಡ ಮಲಗಿಸುವುದು ಅಲ್ಲ, ಕುತ್ತ ನಿಲ್ಲಿಸುವುದು ಕೂಡ ಅಲ್ಲ, ಓರೆಯಾಗಿ ನಿಲ್ಲಿಸಬೇಕು. ಹೌದು. ಈ ಮರಳಿನ ಒಂದು ಅವಶ್ಯಕತೆ ಏನು, ಯಾಕೆ ಮರಳು ಹಾಕಬೇಕು, ಬರೀ ಮಣ್ಣಲ್ಲಿ ಹಾಕಿದ್ರೆ ಏನು ಸಮಸ್ಯೆ ಬರ್ತದೆ? ಮಣ್ಣಲ್ಲಿ ಅಂದ್ರೆ ಮಣ್ಣು ಈಗ ಮಳೆಯಲ್ಲಿ ಆಗುವಾಗ ಓಡಾಡಿ ಏನಾದ್ರೂ ಮಾಡುವಾಗ ಸ್ವಲ್ಪ ಗಟ್ಟಿ ಆಗ್ತದೆ. ಮರಳು ಅಥವಾ ಹೊಯ್ಗೆ ಹಾಕಿದ್ರೆ ನಾವು ಅದನ್ನ ವಾಪಸ್ ತೆಗೆದು ತೊಟ್ಟೆಗೆ ಹಾಕೋದು ಅಥವಾ ನೆಡ್ಲಿಕ್ಕೆ ತೆಗೆಯುವಾಗ ಬೇರಿನ ಡ್ಯಾಮೇಜ್ ಜಾಸ್ತಿ ಆಗೋದಿಲ್ಲ, ಡ್ಯಾಮೇಜಸ್ ಅವಾಯ್ಡ್ ಮಾಡ್ಲಿಕ್ಕೆ ಮತ್ತೆ ಈಸಿಲಿ ಬರ್ತದೆ, ಇಲ್ಲಾದ್ರೆ ತೆಗಿಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ಬೇಕಾಗಿ ಈಗ ನೇರವಾಗಿ ತೊಟ್ಟೆಯಲ್ಲೇ ಬೀಜವನ್ನು ಹಾಕಿ ಗಿಡವನ್ನು ಅಭಿವೃದ್ಧಿ ಪಡಿಸಬಹುದಾ? ತೊಟ್ಟೆಯಲ್ಲಿ ಹಾಕಿ ಬೀಜವನ್ನು ಅಭಿವೃದ್ಧಿ ಪಡಿಸಬಹುದು. ಆದ್ರೆ ಒಂದು ಅದರಲ್ಲಿ ಸಮಸ್ಯೆ ಬರೋದಂದ್ರೆ ನಿಮಗೆ ಜರ್ಮಿನೇಷನ್, ಈಗ ಅಡಿಕೆಯಲ್ಲಿ ಆಯ್ತು 70% 80% ಬರ್ತದೆ, ಆಗ 20% ವೇಸ್ಟ್ ಆಗುತ್ತೆ. ತೆಂಗಲ್ಲೂ ಅಷ್ಟೇ, ನಿಮಗೆ 70-80% ಬರ್ತದೆ, ಆಗ 20% ಎಲ್ಲ ಪರಿಕರಗಳು ತೊಟ್ಟೆ ತುಂಬಿಸೋದೆಲ್ಲ ವೇಸ್ಟ್ ಆಗುತ್ತೆ. ಒಮ್ಮೆ ಮೊಳಕೆ ಬಂದ್ಮೇಲೆ ಅಲ್ಲಿ ನೀವು ಇನ್ನ ಸೆಲೆಕ್ಷನ್ ಮಾಡಿ, ಸೆಕೆಂಡ್ರಿ ಸೆಲೆಕ್ಷನ್ ಮಾಡಿ ಒಳ್ಳೆ ಅಲ್ಲಿ ಒಳ್ಳೇದಿರ್ತಕ್ಕಂಥ ಗಿಡಗಳನ್ನ ತೊಟ್ಟೆಗೆ ಹಾಕಬಹುದು. ತೊಟ್ಟೆಗೆ ಹಾಕೊಂಡಾಗ ಮತ್ತೆ ನಿಮಗೆ ಇನ್ನ ಒಳ್ಳೆ ಅಲ್ಲಿ ಸೆಲೆಕ್ಷನ್ ಬೇಕಾಗ್ತದೆ. ಎಲ್ಲದರ ಹಂತದಲ್ಲೂ ಸೆಲೆಕ್ಷನ್ ಬೇಕೇ. ನಾವು ಫಸ್ಟ್ಗೆ ಒಳ್ಳೆ ಬೀಜಗಳನ್ನ ಸೆಲೆಕ್ಷನ್ ಮಾಡಿರ್ತೇವೆ, ಅನಂತರ ಮೊಳಕೆ ಬಂದ ನಂತರ ಅಲ್ಲೂ ಕೂಡ ಒಳ್ಳೆ ಗಿಡಗಳನ್ನ ಸೆಲೆಕ್ಷನ್ ಮಾಡಬೇಕು. ಅಲ್ಲಿ ಮೊಳಕೆ ಬಂದು ಒಳಗಿಡನ ಸೆಲೆಕ್ಷನ್ ಮಾಡಿ ತೊಟ್ಟೆಗೆ ಹಾಕಿದ ನಂತರ ಕೂಡ ಬೆಳವಣಿಗೆಯಲ್ಲಿ ನಿಮಗೆ ವ್ಯತ್ಯಾಸ ಕಾಣಬಹುದು. ಹಾಗೆ ಅಲ್ಲೂ ಕೂಡ ಒಂದು 2-3% ರಿಜೆಕ್ಷನ್ಸ್ ಬರ್ತದೆ. ಹಾಗೆ ಕ್ವಾಲಿಟಿಯನ್ನು ನಾವು ಮೇಂಟೈನ್ ಮಾಡಬೇಕಂದ್ರೆ ಸೆಲೆಕ್ಷನ್ ಮಾಡಲೇಬೇಕಾಗತ್ತೆ, ಕೆಲವು ರಿಜೆಕ್ಷನ್ ಮಾಡಲೇಬೇಕಾಗತ್ತೆ. ಅದು ಮಾಡಿದ್ರೆ ನಮಗೆ ಅದು, ಯಾಕಂದ್ರೆ ಇವೆಲ್ಲ ವಾರ್ಷಿಕ ಬೆಳೆಗಳಾದ ಕಾರಣ, ಬಹುವಾರ್ಷಿಕ ಬೆಳೆಗಳಾದ ಕಾರಣ ನಾವು ಈ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಲಿಕ್ಕೆ ಹೋಗಬಾರದು. ಏನೋ ಅರ್ಜೆಂಟಿಗೆ ಏನೋ ಇವತ್ತು ಯಾವುದೋ ಸಿಕ್ಕಿತು ಹಾಕ್ಬಿಡುವ ತೆಗೆ ಅಂತೇಳಿ ಹಾಕಿದ್ರೆ ಮುಂದೆ ನಾವು ಅನ್ಕೊಂಡಿದ್ರೆ ಮಾಡೋಕ್ಕಾಗಲ್ಲ. ಅಂದ್ರೆ ನಾವು ಅನ್ಕೊಂಡಿದ್ದು ನಮಗೆ ಇಳುವರಿ ಸಿಗೋದಿಲ್ಲ. ಈಗ ತೆಂಗಿನ ಬೆಳೆಯಲ್ಲಿ ಈಗ ಹೈಬ್ರಿಡ್ ತಳಿಗಳು ಇರ್ತವೆ, ಈಗ D into T ಆಗ್ಬೋದು ಅಥವಾ T into D ಆಗ್ಬೋದು ಅಥವಾ ಬೇರೆ ಬೇರೆ ತಳಿಗಳಾಗ್ಬೋದು, ಇವುಗಳ ಒಂದು ನಿರ್ವಹಣೆ ಮಾಡೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಉಂಟಾ? ಸಸಿ ಮಡಿಯಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಬೇರೆ ಎಲ್ಲ ತೆಂಗುಗಳಿಗೆ ಹೇಗೆ ನಾವು ಮಾಡ್ತೇವೋ ಅದೇ ತರದಲ್ಲಿ ಇದನ್ನು ಮಾಡ್ತಕ್ಕಂಥದ್ದು, ಇದರಲ್ಲಿ ಯಾವುದೇ ತರದ ವ್ಯತ್ಯಾಸಗಳನ್ನ ಕಾಣಲಿಕ್ಕೆ ಸಿಗೋದಿಲ್ಲ. ಮೇಂಟೆನೆನ್ಸ್ ಎಲ್ಲ ಸೇಮ್, ಅದಕ್ಕೆ ಬೇರೆ ಫರ್ಟಿಲೈಸರ್ ಬೇಕಿಲ್ಲ, ಏನು ಬೇಕಿಲ್ಲ, ಓನ್ಲಿ ನೀರು, ಸಾಕಷ್ಟು ನೀರನ್ನ ಬೇಸಿಗೆಯಲ್ಲಿ ಕೊಡ್ತಾ ಇದ್ರೆ ಸಾಕು. ಈಗ ಸಾಮಾನ್ಯ ಬೇಸಿಗೆಯಲ್ಲೂ ಕೂಡ ನರ್ಸರಿ ಇದು ಗಿಡಗಳನ್ನ ಅಭಿವೃದ್ಧಿ ಪಡಿಸಬಹುದು. ಆ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ? ನೀರಾವರಿ ವ್ಯವಸ್ಥೆಗೆ ನೀವು ಜೆಟ್ ಇದ್ರೆ ಒಳ್ಳೇದು, ಯಾಕಂದ್ರೆ ನಾವು ಬೆಡ್ ಮಾಡುವಾಗ ಈಗ ರೈತರೇ ಅವರಿಗೆ ಸ್ವಂತಕ್ಕೆ ಮಾಡೋದಾದ್ರೆ ಸಣ್ಣ ಮಟ್ಟದ ಬೇಕಾಗತ್ತೆ, ಅದನ್ನ ಬೇಕಾದ್ರೆ ಅವ್ರ ಕೈಯಲ್ಲಿ ರೋಸ್ ಕ್ಯಾನ್ ಅಲ್ಲಿ ಏನಾದ್ರೂ ಹಾಕೋಬಹುದು ಡೈಲಿ. ಈಗ ದೊಡ್ಡ ಮಟ್ಟದ ನರ್ಸರಿ ಮಾಡೋದಿದ್ದಾಗ ಅದಕ್ಕೆ ಬೇಕಾದ ವ್ಯವಸ್ಥೆ ಇಲ್ಲ, ಮೇಲ್ಗಡೆಯಿಂದ ಫಾಗರ್ ಟೈಪ್ ಅಥವಾ ಸ್ಪ್ರಿಂಕ್ಲರ್ ಅದನ್ನ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಆಮೇಲೆ ಈಗ ಪ್ರಾಥಮಿಕ ನರ್ಸರಿಯಿಂದ ಎರಡನೇ ನರ್ಸರಿ ಅಥವಾ ಒಂದು ಮಾಧ್ಯಮಿಕ ನರ್ಸರಿ ಅಂತ ಹೇಳ್ತೀವಲ್ಲ, ಸೆಕೆಂಡರಿ ನರ್ಸರಿ, ಇದಕ್ಕೆ ಶಿಫ್ಟ್ ಮಾಡೋದಿದ್ರೆ ಹೇಗೆ? ಪ್ರಾಥಮಿಕ ನರ್ಸರಿಯಿಂದ ಎರಡನೇ ನರ್ಸರಿಗೆ ಅಂದ್ರೆ ಈಗ ಮೊಳಕೆ ಬಂದ ನಂತರ ಅದನ್ನ ಸೆಲೆಕ್ಷನ್ ಮಾಡಿಕೊಂಡು ಮತ್ತೆ ಬೆಡ್ಡಿಗೆ ಹಾಕೋದಕ್ಕಿಂತ ತೊಟ್ಟೆಗೆ ಹಾಕೋದೇ ಉತ್ತಮ. ಯಾಕಂದ್ರೆ ಇನ್ನೊಮ್ಮೆ ಅದನ್ನ ವಾಪಸ್ಸು ಡ್ಯಾಮೇಜಸ್ ಅನ್ನ ಅವಾಯ್ಡ್ ಮಾಡಬಹುದು. ಕೆಳಗಡೆ ಸ್ವಲ್ಪ ದಪ್ಪದ ಪ್ಲಾಸ್ಟಿಕ್ ಶೀಟ್ ಗಳನ್ನ ಹಾಕಿ ಅದರ ಮೇಲೆ ತೊಟ್ಟೆಯಲ್ಲಿ ಹಾಕಿ ಇಟ್ಟರೆ ಅದರ ಬೇರು ಮಣ್ಣಿಗೆ ಹೋಗಿ ಡ್ಯಾಮೇಜ್ ಏನು ಆಗೋದಿಲ್ಲ. ಸ್ವಲ್ಪ ನೀವು ಕಾಲ ಒಂದು 6 ತಿಂಗಳು ಡಿಲೇ ಆಯ್ತು ಯಾವುದೋ ಕಾರಣದಿಂದ ನೆಡ್ಲಿಕ್ಕೆ, ತೆಂಗಾಯ್ತು ಅಡಿಕೆ ಆಯ್ತು, ಆಗ ಕೂಡ ಹೆಚ್ಚು ವ್ಯತ್ಯಾಸ ಆಗದಲ್ಲಿ ಅದನ್ನು ವಾಪಸ್ ತಗೊಂಡೋಗಿ ಹಾಕಿದ್ರೆ ನಮ್ಮ ಏನು ಏಜ್ ಸ್ಪ್ಯಾನ್ ಇದೆ, ಏಜ್ ಸ್ಪ್ಯಾನ್ ಎಕ್ಸಾಕ್ಟ್ ಆಗಿರ್ತದೆ ಅಂತ. ಆಮೇಲೆ ಈಗ ಈ ನರ್ಸರಿ ಹಂತದಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ, ಕೀಟ ರೋಗಗಳಾಗಬಹುದು, ಅವುಗಳ ನಿರ್ವಹಣೆ ಆಗ್ಬಹುದು? ತೆಂಗು ಮತ್ತೆ ಅಡಿಕೆಯಲ್ಲಿ ಅಂತ ದೊಡ್ಡ ಸಮಸ್ಯೆಗಳೇನೇನು ಬರೋದಿಲ್ಲ. ಬಂದ್ರೆ ಇದು ರೊಡೆಂಟ್ಸ್ ಅಂದ್ರೆ ನಮ್ಮ ಈ ಹೆಗ್ಗಣಗಳ ಕಾಟ ಒಂದಿರ್ತದೆ, ಅದ್ ಬಿಟ್ರೆ ಏನಾದ್ರು ವೈಟ್ ಫ್ಲೈ ಸಮಸ್ಯೆ ಇರಬಹುದು, ಸಣ್ಣ ಸಣ್ಣ ಸಣ್ಣ ಸಣ್ಣ ವೈಟ್ ಫ್ಲೈ ಅಂತ ಹೇಳ್ತೇವೆ ಬಿಳಿ ನೋಣ, ಅದರ ಸಮಸ್ಯೆ ಸ್ವಲ್ಪ ಈಗೀಗ ಕಂಡು ಬರ್ತಾ ಇದೆ. ಅದ್ ಬಿಟ್ರೆ ಬೇರೆ ಅಂತ ದೊಡ್ಡ ಸಮಸ್ಯೆಗಳೇನು ಕಾಣೋದಿಲ್ಲ ನರ್ಸರಿಯಲ್ಲಿ. ಸರಿ, ಈಗ ಈ ಗಿಡಗಳನ್ನ ತೆಂಗು ಆಗ್ಬಹುದು ಅಥವಾ ಅಡಿಕೆ ಆಗ್ಬಹುದು, ಸಾಗಾಟದ ಸಂದರ್ಭದಲ್ಲಿ ಯಾವ ರೀತಿ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಮತ್ತು ನೆಡುವಂತಹ ಒಂದು ಪೂರ್ವ ಸಿದ್ಧತೆ ಹೇಗೆ? ನೆಡ್ಲಿಕ್ಕೆ ಪೂರ್ವ ಸಿದ್ಧತೆಯನ್ನ ಮೊದಲೇ ಮಾಡ್ಕೊಂಡ್ರೆ ಒಳ್ಳೇದು. ನಾವು ಇಲ್ಲಿಂದ ನಮ್ಮ ತನ್ನ ಕಿಡು ಸಂಶೋಧನಾ ಕೇಂದ್ರದಿಂದ ನೀವು ತೆಂಗನ್ನ ತಗೊಂಡು ಹೋಗ್ತೀವಿ ಅಥವಾ ಅಡಿಕೆ ಗಿಡಗಳನ್ನ ತಗೊಂಡು ಹೋಗ್ತೀವಿ ಅನ್ನೋದಾದ್ರೆ ತೆಂಗಿಗೆ 3x3x3 ಅಂದ್ರೆ ಅಷ್ಟು ಮಣ್ಣನ್ನ ತೆಗೆದು ಅಂದ್ರೆ ಗುಂಡಿಯನ್ನ ಮಾಡಿ 25 ಅಡಿ ದೂರದಲ್ಲಿ ತೆಂಗಿಗೆ ಅದನ್ನ ಅರ್ಧವನ್ನ ಮುಚ್ಚಬೇಕು. ಅಂದ್ರೆ 2 ಅಡಿಯಷ್ಟು ಮಣ್ಣನ್ನ ವಾಪಸ್ ಮೇಲ್ಮಣ್ಣನ್ನ ಮತ್ತೆ ಹಟ್ಟಿ ಗೊಬ್ಬರವನ್ನ ಮತ್ತೆ ಸೊಪ್ಪು ಸದೇನಾದ್ರೂ ಇದ್ರೆ ಫಾರ್ಮ್ಯಾಡ್ ಮೆನ್ಯೂರ್ ಇದ್ರೆ ಅದನ್ನ ಹಾಕಿ ಮುಚ್ಚಿ ರೆಡಿ ಇಟ್ಟಿರಬೇಕು. ಮತ್ತೆ ಇಲ್ಲಿಂದ ತಗೊಂಡಂತ ಗಿಡಗಳನ್ನ ಒಂದು ಅಥವಾ ಎರಡು ದಿವಸದಲ್ಲಿ ತಕ್ಷಣ ಗುಂಡಿಗೆ ನೆಡೋದು ಒಳ್ಳೆಯದು. ತಗೊಂಡು ಹೋಗುವಾಗ ಕೂಡ ಎಚ್ಚರಿಕೆ ವಹಿಸಬೇಕಾಗ್ತದೆ. ಯಾಕಂದರೆ ದೂರದ ಊರುಗಳಿಗೆ ತಗೊಂಡು ಹೋಗೋರು ಒಂದು ಸಣ್ಣ ಗಾಡಿಯಲ್ಲಿ ಒಂದು 500, 200, 300 ಹೀಗೆ ಹಾಕಿ ಒಂದ್ರ ಮೇಲೊಂದು ಹಾಕ್ತಾರೆ. ಹಾಗಾದಾಗ ಏನಾಗುತ್ತೆ, ಭಾರ ಜಾಸ್ತಿ ಆದಾಗ ಅಡಿಯಲ್ಲಿದ್ದ ಗಿಡಗಳಿಗೆ ಅಲ್ಲಿ ಜಾಯಿಂಟ್ ಸ್ವಲ್ಪ ಬಿಟ್ಟಿದ್ರೆ ಆಯ್ತು, ಅಲ್ಲಿ ಕಾಣಲಿಕ್ಕಿಲ್ಲ ನಮಗೆ ಅಷ್ಟು ಬೇಗ ಕಾಣೋದಿಲ್ಲ. ಅದು ಆ ಭಾರಕ್ಕೆ ಜಾಯಿಂಟು ಸ್ವಲ್ಪ ಬಿಟ್ಟಿರ್ತದೆ, ನಾವು ಹೋಗಿ ಅಲ್ಲಿ ಹಾಕಿದ ನಂತರ ಅದು ಒಣಗ್ಲಿಕ್ಕೆ ಶುರು ಆಗ್ತದೆ. ಆಗ ಅದೇ ಅದು ಎಲ್ಲದು ಹೈಬ್ರಿಡ್ ಗಿಡಗಳಂದ್ರೆ ಸಿಗೋದೇ ಕಷ್ಟ. ಡ್ಯಾಮೇಜ್ ಆದಾಗ ನಾವು ಹಣನೂ ವೇಸ್ಟ್ ಆಗುತ್ತೆ, ನಮ್ಮ ಟೈಮು ವೇಸ್ಟ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕಾದ್ರೆ ಆದಷ್ಟು ಹೀಗೆ ಸ್ಟ್ರೈಟ್ ಇಟ್ಕೊಂಡು ಹೋಗುವಾಗೆ ಸ್ವಲ್ಪ ದೊಡ್ಡ ವೆಹಿಕಲ್ ಇದ್ರೂ ಕೂಡ ಒಳ್ಳೆಯದು. ಈಗ ನಾಟಿ ಮಾಡೋದಕ್ಕೆ ಸೂಕ್ತವಾದಂತಹ ಒಂದು ಸಮಯ ಯಾವುದು ಅಂತ, ಈಗ ತಗ್ಗು ಪ್ರದೇಶದಲ್ಲಿ ಆದರೆ ಜೂನ್ ಜುಲೈನಲ್ಲೆಲ್ಲ ಹೆಚ್ಚು ಮಳೆ ನೀರು ನಿಲ್ಲುವಂತಹ ಒಂದು ಸಂದರ್ಭ ಬರ್ತದೆ. ಎತ್ತರ ಪ್ರದೇಶದಲ್ಲಿ ಆದರೆ ವರ್ಷದ ಯಾವ ಸಮಯದಲ್ಲಿ ಕೂಡ ನಾಟಿ ಮಾಡಬಹುದು ಅಂತೇಳಿ, ಆದರೆ ಸೂಕ್ತವಾದಂತಹ ಸಮಯ ಯಾವುದು? ಸೂಕ್ತವಾದಂತಹ ಸಮಯ ಮಳೆಗಾಲದ ಆರಂಭ, ಮತ್ತೆ ಮಳೆಗಾಲದ ಕೊನೆ. ಮತ್ತೆ ಮೊದಲು ನೀರಾವರಿ ವ್ಯವಸ್ಥೆ ಎಲ್ಲ ಸ್ವಲ್ಪ ಕಷ್ಟ ಇದ್ದ ಕಾರಣ ಅದನ್ನ ಇದೇ ಟೈಮನ್ನ ಪ್ರಿಫರ್ ಮಾಡ್ತೇವೆ ಮಳೆಗಾಲ ಆರಂಭದಲ್ಲಿ. ಯಾಕಂದ್ರೆ ಒಂದು ಅದು ಗಿಡ ಎಸ್ಟಾಬ್ಲಿಷ್ ಆಗ್ತಿತ್ತು ಆ ಒಂದು 6 ತಿಂಗಳು ಮಳೆಗಾಲದ ಅವಧಿಯಲ್ಲಿ. ಈಗ ನಮ್ಮ ಸ್ಥಳ ನೋಡ್ಕೊಂಡು, ನಮ್ಮ ಸ್ಥಳ ಹೇಗಿದೆ, ತಗ್ಗು ಪ್ರದೇಶನೋ ಎತ್ತರ ಪ್ರದೇಶನೋ ನೋಡ್ಕೊಂಡು, ನೀರಾವರಿ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನೋಡಿಕೊಂಡು ಮೇ ಜೂನು ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ಆದರೆ ಆಗ ಬಿಸಿಲಿನ ಪ್ರಖರತೆ ಕಡಿಮೆ ಇರ್ತದೆ, ಈ ಸಮಯದಲ್ಲಿ ಮಾಡೋದು ಸೂಕ್ತ. ಅದು ಕೆಲವು ಪ್ರದೇಶಗಳಲ್ಲಿ ಮಲೆನಾಡು ವ್ಯಾಪ್ತಿಯಲ್ಲಿ ಏನು ಮಾಡ್ತಾರೆ, ಈಗ ನೀರಿನ ವ್ಯವಸ್ಥೆ ಎಲ್ಲ ಇರ್ತದೆ, ನೆರಳಿನ ವ್ಯವಸ್ಥೆ ಮಾಡ್ಕೊಳ್ತಾರೆ. ಹಾಗೆ ಫೆಬ್ರವರಿಯಲ್ಲಿ, ಮಾರ್ಚಲ್ಲಿ, ಏಪ್ರಿಲಲ್ಲೂ ಕೂಡ ತೆಂಗು ಮತ್ತು ಅಡಿಕೆಯನ್ನು ನಾಟಿ ಮಾಡ್ತಕ್ಕಂಥ ಪದ್ಧತಿ ಈಗ ನಡೀತಾ ಇದೆ. ಅದು ತುಂಬ ಕೇರ್ ಬೇಕಾಗತ್ತೆ, ನೀರಿನ ವ್ಯವಸ್ಥೆ ಮತ್ತು ನೆರಳಿನ ವ್ಯವಸ್ಥೆ ಮಾಡಿಕೊಂಡು ಅದನ್ನು ಮಾಡುವಾಗ ಅದು ಸರಿ ಆಗ್ತದೆ. ಅದು ಬಿಟ್ಟು ಸಾಮಾನ್ಯ ರೈತರಿಗೆ ಜೂನ್ ಮೇ ಜೂನು ಮಳೆಗಾಲದ ಆರಂಭ ಮಳೆಗಾಲದ ಅಂತ್ಯ ಅಂದರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಡೆದು ಸೂಕ್ತ. ಈಗ ಕೆಲವೊಂದ್ಸರಿ ನೆಟ್ಟ ನಂತರ ಅದರಲ್ಲಿ ಗೆದ್ದಲಿನ ಬಾಧೆ ಇರಬಹುದು ಅಥವಾ ಬುಡ ಕೊಳೆಯುವಂತಹ ಒಂದು ಸಮಸ್ಯೆ ಆಗ್ಬೋದು, ಇದೆಲ್ಲ ಯಾಕಾಗಿ ಆಗ್ತದೆ? ಗೆದ್ದಲಂದ್ರೆ ಸಾಧಾರಣ ನಮ್ಮಲ್ಲಿ ವೇಸ್ಟ್ ಮೆಟೀರಿಯಲ್ ಏನಾದ್ರೂ ಹಾಕಿರ್ತೇವೆ, ಅದು ಫುಲ್ ಡಿಕಂಪೋಸ್ ಆಗಿರೋದಿಲ್ಲ, ಆಗ ಗೆದ್ದಲು ಸಮಸ್ಯೆ ಕಂಡು ಬರ್ತದೆ. ಯಾಕಂದ್ರೆ ಮರದ ಟೊಂಗೆಗಳು, ಮರದ ಪೀಸು ಎಲ್ಲ ಅದ್ರಲ್ಲಿ ಹಾಕಿದಾಗ ಗೆದ್ದಲು ಅದಕ್ಕೆ ಜಾಸ್ತಿ ಅಟ್ಯಾಕ್ ಆಗುವಂತ ಹುಲ್ಲಿಗೆಲ್ಲ ಬರೋದಿಲ್ಲ. ಅದು ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಬೇಕಾಗಿ ಬೇವಿನ ಹಿಂಡಿಯನ್ನ, ಒಳ್ಳೆ ಪ್ಯೂರ್ ಬೇವಿನ ಹಿಂಡಿಯನ್ನ ಒಂದು 1.5 ಕೆಜಿನೋ ಅಥವಾ 1 ಕೆಜಿನೋ ಹಾಕಿದ್ರೆ ತೊಂದರೆ ಇಲ್ಲ, ಅದು ಅದನ್ನ ಕಂಟ್ರೋಲ್ ಆಗ್ತದೆ. ಮತ್ತೆ ಕೊಳೆ ರೋಗ ಬರ್ತಕ್ಕಂಥದ್ದು ಸಾಧಾರಣ ಗುಂಡಿಯಲ್ಲಿ ನೀರು ನಿಲ್ಲೋದು, ಅದ್ ನಾವೇನ್ ಮಾಡ್ತೇವೆ 3 ಅಡಿ ತೆಗೆದು ಅಥವಾ 3 ಅಡಿ ತೆಗೆದು ಗುಡ್ಡಿ ನಡಿ ಅಂತ ಆಳದಲ್ಲಿ ನಡಿ ಅಂತ ಹೇಳ್ತಾರೆ. ಅವ್ರು 2 ಅಡಿಯನ್ನ ಮುಚ್ಚೋದಿಲ್ಲ, ಆ 3 ಅಡಿಯಲ್ಲಿ ವಾಪಸ್ ಗುಂಡಿ ತೆಗೆದು ಅದ್ರಲ್ಲಿ ನೆಟ್ಟಿರ್ತಾರೆ. ಹಾಗೇನಾಗ್ತದೆ, ಮಳೆಗಾಲ ಜೋರು ಮಳೆ ಬಂದ್ರೆ ನೀರು ಹಿಂಗೆ ಹೋಗುದಿಲ್ಲ, ನೀರು ನಿಲ್ತದೆ, ಆಗ ಕೊಳೆ ರೋಗ, ಬೇರು ಕೊಳೆ ಎಲ್ಲ ಶುರು ಆಗ್ತದೆ. ಮತ್ತೆ ಸಾಧಾರಣವಾಗಿ ರೈನೋಸರ್ಸ್ ಬಿಟ್ಲು ಸಮಸ್ಯೆ ಇದ್ದ ಏರಿಯಾ, ಜಾಸ್ತಿ ಸಮಸ್ಯೆ ಇದ್ದ ಏರಿಯಾದಲ್ಲಾದ್ರೆ ಅದು ಹೋಗಿ ಡ್ಯಾಮೇಜ್ ಮಾಡುತ್ತೆ. ಮಳೆಗಾಲದಲ್ಲಿ ಆಗ ಏನಾಗುತ್ತೆ, ಮಳೆ ಹೋಗಿ ಅಲ್ಲಿ ಶೇಖರಣೆಗೊಂಡು ಅಲ್ಲಿ ಕೊಳೆ ರೋಗ ಶುರು ಆಗ್ತದೆ. ಆಮೇಲೆ ನೆಟ್ಟ ತಕ್ಷಣ ಏನಾದರೂ ಆಧಾರ ಕೊಡಬೇಕಾಗ್ತದೆ? ಗಿಡದ ಹೈಟ್ ತುಂಬಾ ಎತ್ತರ ಇಲ್ಲ ಅಂದ್ರೆ ಆಧಾರ ಬೇಕಾಗುದಿಲ್ಲ. ಅದರ ಎತ್ತರ ಒಂದು 5 ಅಡಿಗಿಂತ ಹೆಚ್ಚಿದೆ ಅಂತ ಆದ್ರೆ ಆಧಾರ ಕೊಡಲೇಬೇಕಾಗ್ತದೆ. ಸಾಧಾರಣ 1 ವರ್ಷದ ಗಿಡಗಳಿಗೆ ಆಧಾರ ಬೇಕಾಗುದಿಲ್ಲ, 1 ವರ್ಷ ಮೇಲ್ಪಟ್ಟ ಗಿಡಗಳಿಗೆ ಆಧಾರ ಬೇಕಾಗ್ತದೆ. ಈಗ ನೆಡುವುದಕ್ಕೆ ಯಾವುದು ಒಳ್ಳೇದು ಅಂದ್ರೆ, 1 ವರ್ಷದ ಒಳಗಿನ ಗಿಡಗಳು ಒಳ್ಳೇದು ಅಥವಾ ನಂತರ 2ನೇ ವರ್ಷದ ಗಿಡಗಳು ಒಳ್ಳೇದು? ಸೂಕ್ತವಾದಂದ್ರೆ 1 ವರ್ಷದ ಗಿಡಗಳೇ, ಯಾಕಂದ್ರೆ ಅದರಲ್ಲಿ ಆಕ್ಟಿವ್ ರೂಟ್ಸು ಜಾಸ್ತಿ ಇರ್ತದೆ. ಮತ್ತೆ ಆಗ ಏನು ರೂಟ್ ಬೇರ್ಗಳು ಡ್ಯಾಮೇಜ್ ಆದರೂ ಕೂಡ ಬೇಗನೆ ಬರ್ತದೆ, ಯಾಕಂದ್ರೆ ಕಾಯಿ ಒಟ್ಟಿಗೆ ಇರ್ತದೆ. 2 ವರ್ಷ ಆಗುವಾಗ ಕಾಯಿ ಆಗಲಿ ಅಡಿಕೆ ಆಗ್ಲಿಕ್ಕೆ ಶುರು ಆಗಿರ್ತದೆ. ಆಗ ಏನಾದ್ರು ಹೆಚ್ಚು ಬೇರಿಗೆ ಡ್ಯಾಮೇಜ್ ಆಯ್ತು ಅಂದ್ರೆ ಗಿಡದ ಬೆಳವಣಿಗೆ ಕುಂಠಿತಗೊಳ್ತಾ ಹೋಗ್ತದೆ. ಈಗ ನೆಡುವಂತಹ ಒಂದು ಸಂದರ್ಭದಲ್ಲಿ ರಾಕ್ ಫಾಸ್ಫೇಟ್ ಅನ್ನ ಕೊಡಬೇಕು ಅಂತ ಹೇಳ್ತೀವಿ, ಬೇರಿನ ಬೆಳವಣಿಗೆ ಚೆನ್ನಾಗಿ ಆಗ್ತದೆ ಅಂತ, ಇದು ನಿಜವಾ? ಹೌದು, ರಾಕ್ ಫಾಸ್ಫೇಟ್ ಅಂದ್ರೆ ಫಾಸ್ಫರಸ್ಸು ಬೇರಿನ ಬೆಳವಣಿಗೆಗೆ ಸ್ಟಿಮ್ಯುಲೇಷನ್ ಕೊಡ್ತದೆ. ಅದಕ್ಕೆ ಬೇಕಾಗಿ ರಾಕ್ ಫಾಸ್ಫೇಟು ಹಾಕಬಹುದು, ಆದರೆ ಕೆಲವರು ಏನ್ ಮಾಡ್ತಾರೆ ಹೆಚ್ಚಾಗ್ತಾರಂತ ಅದನ್ನ ರೆಕಮೆಂಡ್ ಮಾಡೋದಿಲ್ಲ. ಅದನ್ನ ಹೇಳ್ಬಿಟ್ರೆ ಏನ್ ಮಾಡ್ತಾರೆ, 50 ಗ್ರಾಮ್ ಹಾಕಿ ಅಂದ್ರೆ 500 ಗ್ರಾಮ್ ಹಾಕ್ತಾರೆ, ಆಗ ಅದರ ಸೈಡ್ ಎಫೆಕ್ಟ್ ಇಲ್ಲದೆ ಸುಟ್ಟು ಬರೋ ಗಿಡನೂ ಕೂಡ ಹಾಳಾಗ್ಬೋದು. ಮತ್ತೆ ನಿಮಗೆ ಹಟ್ಟಿ ಗೊಬ್ಬರ ಅದೆಲ್ಲ ಇದ್ರೆ, ಫಾರ್ಮಾಡ್ ಮ್ಯಾನ್ಯೂರ್ ಅದೆಲ್ಲ ಇದ್ರೆ ಇದರ ಅವಶ್ಯಕತೆ ಏನು ಬೀಳೋದಿಲ್ಲ. ನಾವು ಆದಷ್ಟು ಈ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡೋದು ಒಳ್ಳೇದು. ಯಾಕಂದ್ರೆ ಈ ಬಹುವಾರ್ಷಿಕ ಬೆಳೆಗಳಾದಂತ ತೆಂಗು ಮತ್ತೆ ಅಡಿಕೆ, ಅದರ ಪಾಮ್ ವೇಸ್ಟ್ ಏನಿದೆ

ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 ರಿಂದ 55,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 37,500 ರಿಂದ 45,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 20,000ರಿಂದ 26,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,400ರಿಂದ 9,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000ರಿಂದ 20,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 12,000ರಿಂದ 15,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850ರಿಂದ 2,950 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,950ರಿಂದ 3,050 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 38,000ರಿಂದ 48,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 8,000ರಿಂದ 11,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,000ರಿಂದ 2,800 ರೂಪಾಯಿಗಳು, ಕದಳಿ ಕ್ವಿಂಟಾಲಿಗೆ 2,800ರಿಂದ 3,500 ರೂಪಾಯಿಗಳು, ಗಾಳಿ ಕ್ವಿಂಟಾಲಿಗೆ 2,000ರಿಂದ 2,800 ರೂಪಾಯಿಗಳು, ನೇಂದ್ರ ಕ್ವಿಂಟಾಲಿಗೆ 2,800ರಿಂದ 3,400 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಕೇಳುಗರೆ, ಇದೀಗ ಭಕ್ತಿಗೀತೆಗಳು. ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಜಿ ಉದಯಶಂಕರ್ ಅವರ ರಚನೆ. ತಾಳಲಾರೆ ರಾಘವೇಂದ್ರ ಕೇಳುವಾಸೆಯ, ಬಾಳಿನಲ್ಲಿ ಬೆರೆಸು ನಿನ್ನ ನಾದ ಮಹಿಮೆಯ, ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ. ಲಹರಿ ಜಗವನೆಲ್ಲ ಗಾನಲಹರಿ ಜಗವನೆಲ್ಲ ತುಂಬಿ ಕುಣಿಸಲಿ, ಧ್ಯಾನದಲ್ಲಿ ಲೀನವಾಗಿ ಜೀವನಲಿಯಲಿ, ನಾನು ಎಂಬ ಭಾವವಿಲ್ಲದೆ ಕರಗಿ ಹೋಗಲಿ, ನೀನೇ ತನುವ ಮನವ ತುಂಬಿ ಬಾಳು ಬೆಳಗಲಿ, ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ. ಜೊತೆಗೆ ಸೇರಿ ಶ್ರುತಿಯ ಬೆರಸಲಿ, ವೇದ ಘೋಷ ಜೊತೆಗೆ ಸೇರಿ ಶ್ರುತಿಯ ಬೆರಸಲಿ, ನಾದ ಗಂಗೆಯಲ್ಲಿ ಜೀವರಾಶಿ ಮುಳುಗಲಿ, ಶಾರದೆಯೇ ಮೈ ಮರೆತು ತಲೆಯ ದೂಗಲಿ, ಶಾರದೆಯೇ ಮೈ ಮರೆತು ತಲೆಯ ದೂಗಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ, ತಾಳಲಾರೆ ರಾಘವೇಂದ್ರ ಕೇಳುವಾಸೆಯ, ಬಾಳಿನಲ್ಲಿ ಬೆರೆಸು ನಿನ್ನ ನಾದ ಮಹಿಮೆಯ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಹಾಡಿದ್ದಾರೆ ಎಸ್ ಜಾನಕಿ. ರಾಜ್ಕುಮಾರ್ ಹಾಡಿರುವ ಚಿ ಉದಯಶಂಕರ್ ಅವರ ರಚನೆ, ನಾಳೆ ಮಾಡುವ ಕೆಲಸ ಇಂದೇ ಮಾಡು. ನಾಳೆ ನೀನು ನಾಳೆ ಮಾಡುವ ಕೆಲಸ ಇಂದೇ ಮಾಡು, ಆ ನಾಳೆ ಎಂಬ ಮಾತ ಮುಂದೆ ದುಡು. ನಾಳೆ ನೀನು ನಾಳೆ ಮಾಡುವ ಕೆಲಸ ಇಂದೇ ಮಾಡು, ಆ ನಾಳೆ ಎಂಬ ಮಾತ ಮುಂದೆ ದುಡು. ನಾಳೆ ಏನಾಗುವುದೋ ಬಲ್ಲರು ಯಾರು, ನೀ ಹಿಂದೆ ಗುರುರಾಯನ ಸ್ಮರಣೆ ಮಾಡು. ನಾಳೆ ನೀನು ನಾಳೆ ಮಾಡುವ ಕೆಲಸ ಹಿಂದೆ ಮಾಡು, ಆ ನಾಳೆ ಎಂಬ ಮಾತ ಮುಂದೆ ದುಡು. ನಾಳೆ ಮಾಡುವ ಕೆಲಸ ಹಿಂದೆ ಮಾಡು. ಇರುವಾಗ ಕಾಲ ದೊರೆತಾಗ ಸಮಯ ಬಂದಾಗ